ಎಲ್ಲಾ ರೈತರು ಬೆಳೆದು ಮೊದಲು ರೇಟ್ ಆಮೇಲೆ ಮೊದಲು ನಾವು ಬೆಳಿಬೇಕು, ಬದನೆಕಾಯಿ ಆಗಲಿ ಟೊಮಾಟೊ ಆಗಲಿ ಬೆಳೆದು ಆಮೇಲೆ ರೇಟು ಸಿಗುತ್ತದೆ ಸಿಗಲಿಲ್ಲ. ಅದು ಈಗ ಟೊಮ್ಯಾಟೊ ಬದನೆಕಾಯಿ ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು ನೀವು? 20-25 ವರ್ಷ ಮೇಲೆ 30 ವರ್ಷ ಆಯ್ತೇನೆ ಸರ್. ಮತ್ತೆ ಪ್ರತಿ ವರ್ಷ ಎಷ್ಟೆಷ್ಟು ಹಾಕಿರ್ತೀರಿ? ಬದನೆಕಾಯಿ ಎಷ್ಟು ಏರಿಯಾ ಹಾಕಿರ್ತೀರಿ? ಟೊಮ್ಯಾಟೊ ಎಷ್ಟು ಹಾಕಿರ್ತೀರಿ? ಬದನೆಕಾಯಿ 1 ಎಕರೆ, ಟೊಮಾಟೊ 1 ಎಕರೆ ಹಾಕ್ತೀವಿ ಸರ್. ಕ್ಯಾಲಿಫ್ಲವರ್ ವರ್ಷ ಅಂದ್ರೆ ಬಹಳ ಬೆಳೆದೀವಿ, ಒಂದು 2-3 ಎಕರೆ ದಾಗ ಬೆಳೆದು ಹಂತದಲ್ಲಿ ಹಂತವಾಗಿ 3-4 ಐಟಮ್ ಬೆಳೆದ. ಏನೇನು ಕಾಯಿಪಲ್ಯದ ಅನುಭವ ನಿಮಗೆ, ವಿಶೇಷವಾಗಿ ಏನೇನು ಕಾಯಿಪಲ್ಯ ಬೆಳೀತಕ್ಕಂಥ ಅನುಭವ ಐತೆ ನಿಮಗೆ? ನಮ್ಮ ತರಕಾರಿ ಅನುಭವದಲ್ಲಿ ಟೊಮಾಟೊ ಬೆಳೆದು, ಬೆಂಡೆಕಾಯಿ ಮತ್ತೆ ಕ್ಯಾಲಿಫ್ಲವರ್ ಆಗಲಿ ಮತ್ತೆ ಬದನೆಕಾಯಿ ಕ್ಯಾಬೇಜು ಇನ್ನಿತರ ಬೆಳೆಗಳು ಬೆಳೀತೀವಿ ಸರ್. ಈಗ ಹಾಗಲಕಾಯಿ, ತಿಪ್ಪರಿಕಾಯಿ, ಹೀರಿಕಾಯಿ, ಸೌತೆಕಾಯಿ ಇವನು ಬೆಳೆದಿಲ್ವಾ? ಎಲ್ಲ ಸೌತೆಕಾಯಿ, ಹೀರೆಕಾಯಿ, ತುಪ್ಪದೀರೆಕಾಯಿ, ಪೀಚಿಗೆ ಹೀರೆಕಾಯಿ ಎಲ್ಲ ಬೆಳಿತೀವಿ ಸರ್. ಈಗ ಟೊಮ್ಯಾಟೊ ಬೆಳೆಗೆ ಬರೋಣ. ಇತ್ತೀಚೆಗೆ ನೋಡ್ರಿ ಟೊಮ್ಯಾಟೊ ಮೊದಲೆಲ್ಲ 80 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಆಯ್ತು. ಈಗ ಮಾರುಕಟ್ಟೆಯಲ್ಲಿ 10 ರೂಪಾಯಿ ಕೆಜಿ ಅಂತೇಳಿ ಮಾರ್ತಾ ಇರ್ತಾರೆ. ಯಾಕೆ ಈ ರೀತಿ ಟೊಮ್ಯಾಟೊ ಧಾರಣೆಯಲ್ಲಿ ಭಯಂಕರ ವ್ಯತ್ಯಾಸ ಆಗ್ಬಿಡ್ತದ ಸರ್? ಟೊಮ್ಯಾಟೊ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ ಕಾರಣ ಇಳುವರಿ ಕಮ್ಮಿ ಬಂದು ರೈತರಿಗೆ ಅಲ್ಲಲ್ಲಿ ಎಲ್ಲಿ ಓರ್ಪು ಭೂಮಿ ಇರ್ತದ ಅಲ್ಲಿ ಬೆಳೆ ಬಂತು, ಥಂಡಿ ಭೂಮಿಯಲ್ಲಿ ಎಲ್ಲ ನಾಶ ಆಯಿತು. ಆ ಅಂಥದ್ರಲ್ಲಿ ಒಬ್ಬ ರೈತರಿಗೆ ಲ್ಯಾಟ್ ಸಿಕ್ಕಂಗೆ ಸಿಕ್ತು ರೇಟು. ಈ ವರ್ಷ ಟೊಮಾಟೊದಲ್ಲಿ ಭಾಳ ರೈತರು ಬೆಳೆದಂಥ ರೈತರು ಲಾಭದಾಯಕ ಟೊಮಾಟೊ ಬೆಳೆದು ತಿಂದಾರ. ಸೊ ಇವಾಗ ಇತ್ತೀಚಿನ ದಿನದಲ್ಲಿ ಎಲ್ಲ ಬೆಳೆ ಬಂತು, ಕಡಿಮೆ ರೇಟ್ ಬಂದದ ಇವಾಗ. ಈಗ ನಿಮಗೆ ಈ ಒಂದು ರೇಟ್ ಕಡಿಮೆ ಆದ ಸಂದರ್ಭದಲ್ಲಿ ಮಾಲ್ ಹೆಂಗ್ ಬರಕತ್ತೆ ನಿಮ್ಮ ಹೊಲದಲ್ಲಿ, ಹೆಂಗ್ ಬರಕತ್ತೆ ಇಳುವರಿ? ಇಳುವರಿ ಜಾಸ್ತಿ ಸರ್, ಅದಕ್ಕೆಲ್ಲ ರೇಟ್ ಕಮ್ಮಿ ಆಯ್ತು. ಇಳುವರಿ ಕಮ್ಮಿ ಇದ್ರೆ ರೇಟ್ ಜಾಸ್ತಿ ಇರ್ತದ ಮಾರ್ಕೆಟ್ ನಲ್ಲಿ. ಅಂತದ್ರೆ ಇವಾಗ ಎಲ್ಲಾ ಕಡೆ ಇಳುವರಿ ಜಾಸ್ತಿ ಬಂದದ ರೈತರದು, ಎಲ್ಲ ರೇಟ್ ಇತ್ತಲ್ಲ, ಎಲ್ಲ ರೈತರು ಸ್ವಲ್ಪ ಮೇಂಟೈನ್ ಮಾಡಿ ಎಲ್ಲ ರೈತರು ಬೆಳೆದ ಸಲುವಾಗಿ ರೇಟ್ ಕಮ್ಮಿ ಆಯ್ತು. ಹೇಗೆ ಈಗ ಟೊಮ್ಯಾಟೊ ಒಂದು ಟ್ರೇಕ್ ಎಷ್ಟು ರೇಟ್ ಬರಕತ್ತೆ ಮಾರ್ಕೆಟ್ ನಲ್ಲಿ? ಈಗ ಸದ್ಯದ ರೇಟು 80 ರೂಪಾಯಿ 100 ರೂಪಾಯಿ ನಡೀತದೆ ಸರ್. 10-25 ಕೆಜಿ ಟ್ರೈ, 25 ಕೆಜಿ 80-100 ರೂಪಾಯಿ 100 ರೂಪಾಯಿ. ನಿಮ್ಗೆ ಮತ್ತೆ ಹೆಂಗ ಅದು ಗಿಡದ? ಏನಿಲ್ಲ ಸರ್, ಇವಾಗ ಸದ್ಯಕ್ಕೆ ಏನು ಉಳಿದಲ್ಲ, ಎಲ್ಲ ಲೇಬರ್ ಖರ್ಚು ಆಟೋ ಚಾರ್ಜ್ ಮೇಕಪ್ ಆಗುತ್ತೆ ಸರ್ ಅಷ್ಟೇ. ಇನ್ನೇನು ಹೊಲದಲ್ಲಿ ಬಿಡಬಾರ್ದಂತೆ ಒಯ್ಬೇಕು, ಕುರಿಗಳು ಬಿಡಬಾರ್ದಂತೆ ಒಯ್ಬೇಕಷ್ಟೇ. ಮೊದಲೆಲ್ಲ ರೇಟ್ ಇದ್ದಾಗ ನಿಮಗೆ ಏನಾದ್ರು ಬಂತ ಇಳುವರಿ ಅವಾಗ ಟೊಮ್ಯಾಟೊದ್ದು? ಅವಾಗ ರೇಟ್ ಇದ್ದಾಗ ಇಳುವರಿ ರೈತರಿಗೆ ಬಂದ ಸರ್, ಅಂದ್ರೆ 100 ಉಂಡದ 20-30 ಕ್ಯಾನು ಆ ಸಲುವಾಗಿ ರೇಟ್ ಜಲ ಬಂತು. ಒಂದು ಕ್ಯಾನು 800-700 ತನಕ ನಡೀತು. ಈ ಸಲ ಟೊಮ್ಯಾಟೊ 1 ಎಕರೆ ಹಾಕಿರಿ? ಈ ಸಲ 1 ಎಕರೆ ಹಾಕಿ ಸರ್. 1 ಎಕರೆ ಇಲ್ಲಿ ತನ 1 ಎಕರೆದಾಗ ಎಷ್ಟು ರೊಕ್ಕ ಬಂತು ನಿಮಗೆ ಸರ್? ಟೊಮಾಟೆ ರೇಟ್ 800 ಅಷ್ಟು ಇದ್ರೆ ಚಲೋ ರೇಟೇ ಸರ್. ಇವಾಗ ರೇಟ್ ಕಡಿಮೆ ಆದಲ್ಲ, ಅವಾಗ ರೇಟ್ 800-600 ರೂಪಾಯಿ ಮಾರಿದೀವಿ. ಆ ಟೈಮ್ನಲ್ಲಿ 1 ಎಕರೆಗೆ 1 ಲಕ್ಷ 2 ಲಕ್ಷ ಉಳಿತದೆ ಸರ್. ಆಮೇಲೆ ಬದನೆಕಾಯಿನೂ ಸಹ ಹಾಕಿದ್ರಿ? ಬದನೆಕಾಯಿ ಬೆಳೆ ವರ್ಷ ಹಾಕ್ತಾ ಇರ್ತೀರಿ? ಈ ವರ್ಷ ಕೂಡ ಹಾಕಿ ಸರ್. 1 ಎಕರೆ ಬದನೆಯಲ್ಲಿ ಮೇ ತಿಂಗಳದಾಗೆ ಇನ್ನೂ ನಡೆಯಕತ್ತೆ ಸರ್. ಇವಾಗ ಸದ್ಯ ರೇಟ್ ಅಂದ್ರೆ 10 ಕೆಜಿ ಪ್ಯಾಕೆಟ್ 400-500 ರೂಪಾಯಿ ನಡೆದ ಸರ್ ಇವಾಗ ಸದ್ಯಕ್ಕೆ ರೇಟು. ಚಲೋ ಬದನೆಕಾಯಿ ರೇಟ್ ಆದ ಸರ್. ಈ 1 ಎಕರೆಯಲ್ಲಿ 4-5 ಲಕ್ಷ ಬೆಳೆದಿವಿ ಸರ್. ಬೆಳೆದ್ರಿ? ಈಗ ಒಳ್ಳೆ ರೇಟ್ ಬರ್ತಾ ಇದೆ. ಮತ್ತೆ ಇನ್ನು ಸೀಸನ್ ಬಂದ ಲಗ್ನ ಸೀಸನ್ ಅಲ್ಲಿ ಬಹಳ ಬೇಡಿಕೆ ಇರುತ್ತೆ ಬದನೆಕಾಯಿ. ಬದನೆಕಾಯಿ ಲಗ್ನ ಸೀಸನ್ ಇನ್ನ ಬೇಡಿಕೆ ಜಾಸ್ತಿ ಇರ್ತಾರೆ. ಈ ಸದ್ಯದ ರೇಟ್ ನಲ್ಲಿ ಆದ್ರೆ ಬದನೆಕಾಯಿ ಸಂಕ್ರಾಂತಿ ಟೈಮ್ ನಲ್ಲಿ 1,000 ರೂಪಾಯಿ ಆಗ್ಬೋದು ಸರ್. ಬದನೆಕಾಯಿ ಇಲ್ಲ ಹೊಲದಲ್ಲಿ, ಬಹಳ ಇಳುವರಿ ಕಡಿಮೆ ಆದ ಈ ವರ್ಷ. ಈಗ ಸದ್ಯ ಟೈಮ್ ನಲ್ಲಿ ಈ ಚಳಿ ಸಲುವಾಗಿ ಕಡಿಮೆ ಇಳುವರಿ ಬರಕತ್ತದ, ರೇಟ್ ಜಲೋ ಆದ ಸರ್. ಹೆಂಗ ಸಿಗ್ತಾ ಇದೆ ನಿಮಗೆ ಒಂದ್ ಚೀಲಕ್ಕೆ ಬದನೆಕಾಯಿಗೆ ಎಷ್ಟು ಕೆಜಿ ಚೀಲಕ್ಕೆ? ಸದ್ಯದಲ್ಲಿ 10 ಕೆಜಿಗೆ 500-400 ರೂಪಾಯಿ ಒಳ್ಳೆ ಇಳುವರಿ ಬಂದ್ರೆ ರೇಟ್ ಆಯ್ತು ಸರ್. ಅಂದ್ರೆ 10 ಕೆಜಿ ಬದನೆಕಾಯಿಗೆ 400-500 ರೂಪಾಯಿ ಸಿಗ್ತಾ ಇದೆ ಈಗ? ಒಂದು 10 ಕೆಜಿಗೆ 400-500 ರೂಪಾಯಿ ಚಲೋ ಬದನೆಕಾಯಿ. ಸ್ವಲ್ಪ ಮೀಡಿಯಂ 300-350 ಆಯ್ತು. ಹೇಗೆ ಈಗ ನಿಮ್ಗೆ ಏನಾದ್ರೂ ಐಡಿಯಾ ಸಿಕ್ಕದ ಮಾರುಕಟ್ಟೆದ್ದು? ಹಿಂಗ ಈಗ ಈ ರೇಟ್ ಬರ್ತದ, ಈಗ ಬಂದ ಕಾಯಿಪಲ್ಯ ರೇಟ್ ಡೌನ್ ಆಗತ್ತ ಅನ್ನೋದು ಏನಾದ್ರು ತಿಳ್ಕೊಂಡ್ರೆ ನಿಮ್ ತಿಳುವಳಿಕೆ ಬಂದ ನಿಮ್ಗೆ? ಇಲ್ಲ ಸರ್, ಅದು ನಾವು ಯಥಾಸ್ಥಿತ ಆಗ್ತಾ ಇರ್ತೀವ. ಒಂದು ನಮ್ಗೆ ಲ್ಯಾಟ್ ಇದ್ದಂಗ ತರಕಾರಿಯಲ್ಲಿ ಯಾವಾಗ ಸಿಗ್ತದೆ ಹೇಳ ಬರೋದಲ್ಲ. ನಾವು ವರ್ಷ ಬೆಳಕಂತ ಹೋಗಬೇಕು, ಒಂದು ಟೈಮ್ ಸಿಗ್ತದೆ ಒಂದು ಟೈಮ್ ಇಲ್ಲ, ಸಸ್ತಾ ಇರ್ತದೆ ರೇಟ್ ಇರ್ತದೆ. ಈ ಸಲ ಈಗ ಬದನೆಕಾಯಿ ಟೊಮ್ಯಾಟೊ ಎಷ್ಟೆಷ್ಟು ಹಾಕಿರಿ? ಮತ್ತು ಬೇರೆ ತರಕಾರಿಗಳನ್ನ ಎಷ್ಟೆಷ್ಟು ಕ್ಷೇತ್ರದೊಳಗೆ ಹಾಕಿರಿ? ಎಲ್ಲ ಬೆಳೆ ಈ ವರ್ಷ ಅಂದರೆ 1 ಎಕರೆ ಕ್ಯಾಲಿಫರ್ ಹಾಕಿವಿ, 1 ಎಕರೆ ಟೊಮಾಟೊ ಹಾಕಿವಿ, ಬದನೆಕಾಯಿ 1 ಎಕರೆ, ಎಲ್ಲ ಬೆಳೆಗಳು ತುಪ್ಪದೀರೆಕಾಯಿ ಹಾಕಿ 1 ಎಕರೆ, ಎಲ್ಲ ಬೆಳೆಗಳು ಬೆಳೆದಿವಿ ಸರ್. ಬೆಂಡೆಕಾಯಿ ಆಮೇಲೆ ಈಗ ಬೀಟ್ರೂಟ್ ಅದು ನೀವು ಹಾಕೋದಿಲ್ವಾ? ಬೀಟ್ರೂಟ್ ಕ್ಯಾರೆಟ್ ನಾವು ಹಾಕಿಲ್ಲ ಸರ್, ಹಾಕಿವಿ ಸದ್ಯ ಇವಾಗ ಸದ್ಯಕ್ಕಿಲ್ಲ ಹಾಕಿಲ್ಲ. ಅದು ಕೂಡ ಬೆಳೆದಿವಿ ಎಲ್ಲ, ಇವಾಗ ಸದ್ಯಕ್ಕೆ ಹಾಕಿಲ್ಲ ನಾವು. ನಿಮ್ಮ ಒಂದು ಕೈ ಹಿಡಿದಂತ ತರಕಾರಿ ಯಾವ್ದು ನಿಮ್ದು, ಒಳ್ಳೆ ರೀತಿಯಿಂದ ನಿಮ್ಮ ಮುಂದೆ ತಂದಂತ ತರಕಾರಿ ಯಾವ್ದು ನಿಮ್ದು? ನಮ್ದು ಒಳ್ಳೆ ತರಕಾರಿ ಅಂದ್ರೆ ಬದನೆಕಾಯಿ ಸರ್. ಬದನೆಕಾಯಿ ಕೇಳಿದ ಕೈ ಹಿಡಿದ ಸರ್. ಅಂದ್ರೆ ಮ್ಯಾಕ್ಸಿಮಮ್ ರೇಟ್ ಎಲ್ಲಿ ತನಕ ಸಿಕ್ತ ನಿಮ್ಗೆ ಅವಾಗ? ನಮ್ ಬದನೆಕಾಯಲ್ಲಿ 10 kg 500-600 ರೂಪಾಯಿ 800 ತನಕ ಮಾಡಿದ್ವಿ ಸರ್, 10 kg. ಹೇಗೆ ತರಕಾರಿ ನೋಡಿ, ನೀವು ಬಹಳ ವರ್ಷದಿಂದ ತರಕಾರಿ ಬೆಳೀತಾ ಇದ್ದೀರಿ, ಯಾಕೆ ತರಕಾರಿ ಒಮ್ಮೆ ನಿಮಗೆ ಬಿಟ್ಟು ಬೇರೆ ಬೆಳೆಗಳು ಹೋಗ್ತಾ ಇಲ್ಲ? ನೀವು ತರಕಾರಿಯಲ್ಲಿ ಲಾಭ ಜಾಸ್ತಿ ಐತೆ ಸರ್, ಬೇರೆ ಬೆಳೆ ಒಂದೇ ಬೆಳೆ ಸರ್, ಅದು ರೇಟ್ ಸಿಕ್ಕರೆ ರೈತ ಪಾರಾಗ್ತಾನೆ, ಇಲ್ಲಾಂದ್ರೆ ಇಲ್ಲ ಸರ್. ಇದು ತರಕಾರಿಯಲ್ಲಿ ದಿನನಿತ್ಯ ಒಂದು ರೇಟ್ ಇರ್ತದೆ ಸರ್. ಇವತ್ತು 50 ಹೋದ್ರೆ ನಾಳೆ 100 ರೂಪಾಯಿ ಹೋಗ್ಬೋದು, ನಾಳೆದ 150 ಕೂಡ ಹೋಗ್ಬೋದು. ಅಂತದ್ರಲ್ಲಿ ರೈತ ಒಂದ್ ದಿವಸ ಹೋದ್ರೆ ಉಳಿತಾ ಸರ್. ಹೇಗೆ ತರಕಾರಿ ನೀವು ಮೊದಲು ಈಗ ಬೆಳೆಯಕತ್ತ 20 ಮೇಲೇನ ಆತು ತರಕಾರಿಯನ್ನ, ತರಕಾರಿ ನಿಮ್ಗ ಬೇಸಾಯ ಮಾಡೋದ್ರಿಂದ ಯಾವ ರೀತಿ ನಿಮ್ಗ ಆರ್ಥಿಕವಾಗಿ ಭದ್ರವಾಗಿದ್ರಿ, ಆರ್ಥಿಕ ಬಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ನಿಮ್ದೆಲ್ಲ? ನಾವು ಸರ್ ಅದರಲ್ಲಿದ್ದೇ ನಾವು ಎಲ್ಲ ಸರ್ ತರಕಾರಿಲಿದ್ದೇ ನಾವು ಮನೆ ಮಾಡ್ಕೊಂಡಿವಿ, ಹೊಲ ಕೂಡ ಮೊನ್ನೆ ಒಂದು 2 ಎಕರೆ ತಗೊಂಡಿವಿ, ಈ ವರ್ಷ 3 ಮುಂದೆ ಮನೆ ಕಟ್ಟಿವಿ. ವರ್ಷ ಒಂದು 7-8 lakh ಉಳಿತಾವೆ ಸರ್. ಒಟ್ಟು ಎಷ್ಟು ಕ್ಷೇತ್ರ ವರ್ಷ ಎಷ್ಟು ಕ್ಷೇತ್ರದಲ್ಲಿ ಹಾಕಿರ್ತೀರಿ ಎಲ್ಲ ಸೇರಿ, ಎಷ್ಟು ಕ್ಷೇತ್ರ? ಒಂದು 7-8 ಇರುತ್ತೆ ತರಕಾರಿ ವರ್ಷ? ನಮ್ದು 7 7.5 ಚಿಲ್ಲರ ಸರ್, ಎಲ್ಲ ತರಕಾರಿ ಬೆಳೆಸಕತ್ತೀವಿ ಸರ್ ವರ್ಷ. ಒಂದ್ 2-3 ಬೆಳೆ ತಕೋತಿರೋದ್ರಲ್ಲಿ? 3 ಬೆಳೆ ಸರ್, ಅಂದ್ರೆ ದಿನನಿತ್ಯ ತರಕಾರಿ ಇರ್ತದೆ ಸರ್, ಒಂದೊಂದು ಐಟಮ್ ಬದಲಾವಣೆ ಇರ್ತದೆ ಸರ್. ಆದ್ರೆ ತರಕಾರಿ ಅಂದ್ರೆ ಬಂದೇ ಇಲ್ಲ, ನಾವು ದಿನನಿತ್ಯ ಒಂದು ಐಟಮ್ ಹೋದ್ರೆ ಒಂದ್ ಐಟಮ್ ಬಂದೇ ಬರ್ತದೆ ಸರ್, ಖಾಲಿ ಇರೋದಿಲ್ಲ. ಈಗ ನೋಡಿ ಕೆಲವೊಂದು ಸೊಪ್ಪುಗಳು ಬರ್ತವೆ, ಪುಂಡಿ ಪಲ್ಲೆ ಬರ್ತದ, ಪಾಲಕ್ ಬರ್ತದ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ಬಹಳಷ್ಟು ಮಂದಿ ಹಾಕ್ತಾ ಇರ್ತಾರೆ, ನೀವು ಹಾಕಿದ್ರೆ? ನಾವು ಕೊತ್ತಂಬರಿ ಪಾಲಕ್ ಇವೆಲ್ಲ ಹಾಕಿಲ್ಲ ಸರ್, ಅದರಲ್ಲಿ ಬಹಳ ಕಡಿಮೆ ಬೆಳೆಯಲ್ಲಿ ಬೆಳಕಂತ ಭೂಮಿ ಕಡಿಮೆ ಇರ್ತದೆ ಸರ್, ಅಂತವ್ರು ಪಾಲಕ್ ಮೆಂತ್ಯ ಹಾಕೊಂಡು ಅದರಲ್ಲಿ ಜೀವನ ಮಾಡ್ತಾರೆ. ದೊಡ್ಡ ದೊಡ್ಡ ರೈತರು ಅದಕ್ಕೆ ಹೋಗಲ್ಲ. ಆಮೇಲೆ ಈಗ ಅವಳೆಕಾಯಿ, ಚಳವರಿಕಾಯಿ ಮತ್ತೆ ಇವೆಲ್ಲ ದೊಣ್ಣೆ ಮೆಣಸಿನಕಾಯಿ ಇವೆಲ್ಲ ಹಾಕುದಿಲ್ಲ? ದೊಣ್ಣೆ ಮೆಣಸಿನಕಾಯಿ ಹಾಕ್ತಿವಿ ಸರ್, ಇದು ಹಸಿಮೆಣಸಿನಕಾಯಿ ಹಾಕ್ತಿವಿ, ಮತ್ತೆ ಸೋರೆಕಾಯಿ ಹಾಕ್ತಿವಿ, ನಮ್ಮ ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಆಗ್ಲಿ, ಪೀಸ್ ಹೀರೆಕಾಯಿ ಎಲ್ಲ ಹಾಕ್ತಿವಿ ಸರ್. ಇದಿಲ್ಲ ಪಾಲಕ್ಕಿ ಮೆಂತಿ ಇಲ್ಲ. ಬಹಳಷ್ಟು ಮಂದಿ ಹೇಳೋದು ಇಲ್ರಿ ತರಕಾರಿ ಹಾಕೋದು ಅಂತಂದ್ರೆ ಮನೆಯಲ್ಲಿ ಮಾಡೋರು ಬೇಕು, ಕೂಲಿ ಆಳುಗಳು ಬೇಕಾಗ್ತವೆ, ಹಿಂಗಾಗಿ ನಾವು ತರಕಾರಿ ಹಾಕೋದ್ರ ಅಂತಾರೆ. ಮತ್ತೆ ನೀವು ಹೆಂಗೆ 20 ನೋಡ್ರಿ 7-8 ತರಕಾರಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಕೂಲಿ ಅವ್ರ ಇದ್ದರೆ ತರಕಾರಿ ಸರ್, ಕೂಲಿ ಅವರು ಇವಾಗ ಭಾಳ ಈ ಕಾಲದಲ್ಲಿ ಕೂಲಿ ಅವ್ರು ಬರಲ್ಲ ಸರ್ ಜಾಸ್ತಿ. ಕಾಯಿಪಲ್ಯ ಅಂದ್ರೆ ಬದನೆಕಾಯಿ ಅಂದ್ರೆ ಯಾರು ಬರಲ್ಲ, ಲೇಬರ್ಸ್ ಬದನೆಕಾಯಿ ಹಬ್ಬ ಬೇಡ ಅಂತಾರ. ಅಂತ ಮನೆಯವರಿದ್ದರೇನೆ ಬದನೆಕಾಯಿ ಬೆಳೆಯೋದು, ಅಂತವರಿಗೆ ಇದು ಬದನೆಕಾಯಿ. ಇಲ್ಲಾಂದ್ರೆ ಬೇರೆ ಬೆಳೆಯೋದಕ್ಕೆ ಕೂಲಿ ಅವ್ರು ಕಳೆ ಕೆಳ ತೆಗೆಕ ಬರ್ತಾರ, ಅವ್ರಿಗೆ ಗುತ್ತಿಗೆ ಕೊಡ್ತೀವಿ, ಅವ್ರಿಗೆ ಮಾಡ್ತಾರೆ. ಕಾಯಿಪಲ್ಯ ಯಾರಂದ್ರೆ ನಮ್ಮ ಮನೆಯವ್ರ ಇದ್ರೇನೆ ಕಾಯಿಪಲ್ಯ. ನೀವು ಮನೆಯವರು ಎಷ್ಟು ಮಂದಿ ಇದ್ರೆ ಕೆಲಸ ಮಾಡೋರೆಲ್ಲ? ನಮ್ಮ ಮನೆಯವರು ಒಂದು 4-5 ಜನ ಇದ್ದ ಸರ್. 4-5 ಜನ ಎಲ್ಲರೂ ನಿಮ್ಮ ಹೊಲದಲ್ಲಿ? ಮತ್ತೆ ಕೂಲಿ ಆಳುಗಳು ನೀವೇನು ಹತ್ತುದಿಲ್ಲ? ಕೂಲಿ ಆಳು ಹಚ್ತೀವಿ ಸರ್, ಅದೇ ಕಳೆ ತೆಗಿಯಕ, ಮತ್ತೆ ಬೇರೆ ಕೆಲಸಗಳು ಮಾಡ್ತಾರೆ ಸರ್ ಕೂಲಿ ಅವರು. ಈ ಬದನೆಕಾಯಿ ಅರಿಯೋದು, ಟಮಾಟೆ ಅರಿಯೋದು ಬರಲ್ಲ ಸರ್ ಕೂಲಿ ಅವರು ಜಾಸ್ತಿ. ಈಗ ನಾರಾಯಣ ಅವ್ರು ನೋಡ್ರಿ, ಈಗ ಟ್ರೇ ನೀವು ಹೇಳಿದ್ರಿ 70-80 ರೂಪಾಯಿ ಒಂದು ಟ್ರೇ ಮಾರ್ತಾವ, 20-25 ಕೆಜಿ ಒಂದು ಟ್ರೇ. ಇಂಥ ಸಂದರ್ಭದಲ್ಲಿ ಮಾರ್ಕೆಟ್ ಹೋದ್ರೆ ಲಾಭ ಆಗೋದಿಲ್ಲ ಅಂತ ಹೇಳ್ತೀರಿ. ಟೊಮ್ಯಾಟೋವನ್ನ ಮಾರ್ಕೆಟ್ ಡೌನ್ ಆದಾಗ ಏನಾರ ಬೇರೆ ಬದಲಾವಣೆ ಇಟ್ಟು ಮಾಡಿ ವಸ್ತುಗಳನ್ನು ಮಾಡಿ ಮಾರಾಟ ಮಾಡೋಕ್ಕಾಗಲ್ಲ? ಟೊಮ್ಯಾಟೊ ಉಪ್ಪಿನಕಾಯಿ ಟೊಮ್ಯಾಟೋದಿಂದ ಬೇರೆ ಬೇರೆ ವಸ್ತುಗಳನ್ನು ಮಾಡಿ ಆ ಥರ ಏನಾರ ಐಡಿಯಾ ಕಲ್ಕೊಂಡು ಆ ಥರ ಮಾಡೋಕೆ ನಿಮಗೆ ಇನ್ನೂ ಏನಾದ್ರು ಜ್ಞಾನ ಬಂದಿದೆಯಾ? ಸರ್ ನಾವು ರೈತರು, ಅದು ಎಲ್ಲ ಜ್ಯೂಸ್ ಫ್ಯಾಕ್ಟ್ರಿ ಐತೆ, ಅದಕ್ಕೆಲ್ಲ ನಾವು ಮಾಡೋಕೆ ಆಗೋದಿಲ್ಲ ಸರ್. ನಾವು ರೈತರು ಏನಂದರೆ ಹೋಲ್ಸೇಲ್ ಮಾಡಿದ್ರೆ ನಮ್ಗೆ ಕೆಲಸ ಆಗುತ್ತೆ ಹೊಲದಲ್ಲಿ ಮಾಡೋಕೆ, ನಾವು ಅದೇ ಕೆಲಸ ಮಾಡೋಕ್ಕಂದ್ರೆ ಆಗೋದಿಲ್ಲ ಸರ್, ಆಗೋದಿಲ್ಲ. ರೈತರು ಏನಂದರೆ ಮುಂಜಾನೆ ಮಾರಬೇಕು, ಮತ್ತೆ ಹೊಲದಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಇದಾಗ್ತದೆ, ಇಲ್ಲಾಂದ್ರೆ ನಾವೆಲ್ಲ ನಾವೇ ಮಾಡ್ಬೇಕಂದ್ರೆ ಆಗೋದಿಲ್ಲ. ಈಗ ಟೊಮ್ಯಾಟೊ ಹಾಕಿದ ತಕ್ಷಣ ಈ ಟೊಮ್ಯಾಟೊ ತೆಗಿತೀರಿ ಭೂಮಿ, ಈ ಟೊಮ್ಯಾಟೋದಿಂದ ಎಲ್ಲ ತಪ್ಪಲ ಎಲ್ಲ ಬರುತ್ತಲ್ಲ, ಅದನ್ನೇನು ಭೂಮಿ ಒಳಗೆ ಹಾಕ್ತಿರೋ ಅಥವಾ ಅದನ್ನ ಎಲ್ಲ ಸುಟ್ಟು ಎಲ್ಲ ಏನ್ ಮಾಡ್ತೀರಿ, ಹೆಂಗ್ ಮಾಡ್ತಾರೆ? ರೂಟ್ರೇಟ್ ಹೊಡಿದ್ರೆ ಎಲ್ಲ ಭೂಮಿ ಹೋಗುತ್ತೆ ಸರ್, ಎಲ್ಲ ಪುಡಿ ಪುಡಿ ಆಗಿ ಎಲ್ಲ ರೂಟ್ರೇಟ್ ಹಾಕಿ ಭೂಮಿ ಫಲವತ್ತಾದ ಸರ್, ಎಲ್ಲ ಫಲವತ್ತಾಗಿ ಮತ್ತೆ ಗೊಬ್ಬರ ಟೈಪ್ ಹಾಕಿ ಚಲೋ ಬೆಳೆ ಬರ್ತದೆ ಸರ್. ಈಗ 20-25 ವರ್ಷದಿಂದ ತರಕಾರಿ ಹಾಕಿರಿ, ಯಾವತ್ತಾದ್ರೂ ಒಮ್ಮೆ ಆದ್ರೂ ಇಂಥ ತೊಗರಿ, ಸೂರ್ಯಪಾನ, ಭತ್ತ ಅಥವಾ ಬೇರೆ ಹತ್ತಿ ಇಂಥ ಬೆಳೆಗಳಿಗೆ ಬದಲಾವಣೆ ಮಾಡೋಕ್ಕಾಗಿಲ್ಲ ನಿಮಗೆ? ನಮ್ದು ನೀರಾವರಿಯಲ್ಲಿ ಆದ್ರೆ ತರಕಾರಿ ಬಿಟ್ಟು ಬೇರೆ ಬೆಳೆ ಮಾಡಿಲ್ಲ ಸರ್. ಆ ಕಡೆ ಬೇರೆ ಬೈಲ್ ಭೂಮಿಯಲ್ಲಿ ಹತ್ತಿ ಬೆಳೆಸಿವಿ, ತೊಗರಿ ಬೆಳೆಸಿವಿ, ಬಿಳಿಜೋಳ ಬೆಳೆಯಕತ್ತೀವಿ, ಎಲ್ಲ ಐತೆ ಸರ್ ಬೈಲ್ ಭೂಮಿಯಲ್ಲಿ. ನೀರಾವರಿ ಎಲ್ಲ ಅಂದ್ರೆ ತರಕಾರಿ ಮಾತ್ರ ಸೀಮಿತ, ಭತ್ತ ಕೂಡ ಇಲ್ಲ. ಟೋಟಲ್ ಭೂಮಿ ಎಷ್ಟಿದೆ ನಿಮ್ದೆಲ್ಲ, ಒಣ ಬೇಸಾಯ, ಬೈಲ್ ಭೂಮಿ, ನೀರಾವರಿ ಸೇರಿ? ಒಣ ಬೇಸಾಯ ಅಂದ್ರೆ ನಮ್ದು ನೋಡಿ ಸರ್ ಗುತ್ತಿಗೆ ಹಾಕೊಂಡಿವಿ ಅಷ್ಟೇ ಇವಾಗ ಸದ್ಯಕ್ಕೆ, ಮತ್ತೆ ಮೊನ್ನೆ ಒಂದು ಇವಾಗ ಈ ವರ್ಷ ತಗೊಂಡಿವಿ 2 ಎಕರೆ ಇದೆ, ಅದು ಒಂದು ಸ್ವಂತದ ಇವಾಗ ಮೇಲ್ಭೂಮಿ. ಸ್ವಂತ ಭೂಮಿ ಅಂದ್ರೆ 7 ಎಕರೆ ನೀರಾವರಿ ಐತೆ ಸರ್ ಇವಾಗ. ಹೇಗಿದೆ ಇದೆಲ್ಲ ಈ ಭಾಗದಲ್ಲಿ ಲೀಸ್ ಅದು ಹೆಂಗ್ ಕೊಡ್ತಾರೆ, ಮತ್ತು ನೀರಾವರಿ ಲೀಸ್ ಎಷ್ಟು ಅದ, ಮತ್ತು ಒಣ ಬೇಸಾಯ ಬಯಲ್ ಭೂಮಿ ನೀ ಲೀಸ್ ಎಷ್ಟು ಅದ? ಒಣ ಭೂಮಿ ಬೇಸಾಯದ ಲೀಸು 10,000 ಒಂದು ಎಕರೆ, ನೀರಾವರಿ ಬೇಸಾಯದ್ದು 20,000 ಎಕರೆ. ಹೇಗೆ ಜನ ಲೀಸ್ ಕೊಡ್ತಾ ಇದ್ದಾರ ಭೂಮಿಯನ್ನ? ಕೊಡ್ತಾರೆ ಸರ್, ಭೂಮಿ ಮಾಡ್ಲಾರ್ದವ್ರು ಆರಾಮ್ ಇದ್ದವ್ರು ಕೊಡ್ತಾರೆ ಸರ್, 10,000 ಎಕರೆ ನೀರಾವರಿ ಇದ್ದವ್ರು ನೀರಾವರಿ ಕೊಡ್ತಾರೆ 20,000ಕ್ಕ, ಇದು ಬಯಲ್ ಭೂಮಿ ಇದ್ದ ಬಯಲ್ ಭೂಮಿ ಕೊಡ್ತಾರೆ. ಈಗ ಮೊದಲು ಭೂಮಿ ಎಷ್ಟಿತ್ತು ನಿಮ್ದು, ತರಕಾರಿ ಬೆಳೆಯಕ್ಕಿಂತ ಮೇಲೆ ಎಷ್ಟು ಭೂಮಿಯನ್ನ ಜಾಸ್ತಿ ಮಾಡ್ಕೊಂಡಿರಿ? ನಮ್ಮ ಸ್ವಂತ ತಾತನ ಆಸ್ತಿ 2 ಎಕರೆ ಸರ್. ನನ್ನ ಅನುಭವದಲ್ಲಿ ಅಲ್ಲಿ ಒಂದು 4.5 2009 ತಗೊಂಡೆ, ಮತ್ತೆ ಇವಾಗ ಇದು 2024 2.5 ಎಕರೆ ತಗೊಂಡೆ. 6.5-7 ಎಕರೆ ಭೂಮಿ ಮಾಡ್ಕೊಂಡಿ. ಹೇಗೆ ನಡೆದವೆಲ್ಲ ರೇಟ್ ಅದು ಭೂಮಿ ಈ ಭಾಗದಲ್ಲಿ? ಸರ್ ಈಗ 2024 ತಗೊಂಡಿದ್ದು 17,00,000 ತಗೊಂಡಿದ್ದು ಸರ್, 1 ಎಕರೆ ಭೂಮಿ. ಈಗ 20,00,000 ತಗೊಂಡ ಸರ್, ಒಣ ಬೇಸಾಯ ಭೂಮಿ. ನೀರಾವರಿ ಆದರೆ 30,00,000-40,00,000 ನಡೆದ. ಅಷ್ಟು ಭೂಮಿ ತುಟ್ಟಿ ಆಗ್ಬಿಟ್ಟದಲ್ಲ, ಭೂಮಿ ಸಿಗೋಲ್ಲ ಸರ್, ರೊಕ್ಕ ಸಿಗ್ತಾವ ಭೂಮಿ ಸಿಗೋಲ್ಲ, ಹಂಗಾಗ್ಬಿಟ್ಟದ. ಎಲ್ಲಿ ಸಿಗ್ತದ ರೇಟ್ ಜಾಸ್ತಿ. ಮನೆಯಲ್ಲೆಲ್ಲ ಮತ್ತೆ ಮಕ್ಕಳು ಎಲ್ಲ ತರಕಾರಿ ಬೇಸಾಯ ಮಾಡ್ಲಿಕ್ಕೆ ಕಲಿಸಿದ್ರೆ ಅವ್ರಿಗೆ ಸಾಲಿಗಿಲಿ ಹಾಕಿರೆ? ಸಾಲಿ ಎಲ್ಲ ಡಿಗ್ರಿ ಮುಗಿಸಿದ್ರಿ, ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾರ. ಒಬ್ಬ ಮಗ ಹಂಗೆ ಓದ್ತಾ ಇದ್ದಾನ, ಓದ್ತಾ ಎಲ್ಲ ಅನುಭವ ಇದನ್ನ ಕೃಷಿ ಅನುಭವನ ಕೊಟ್ಟಿರಿ ಮಕ್ಕಳಿಗೆ? ಎಲ್ಲ ಕೃಷಿ ಅನುಭವ ಸರ್, ಎಲ್ಲ ಓದಕತ್ತಾರ, ಕೃಷಿ ಅನುಭವ ಎಲ್ಲ ಕೆಲಸ ಮಾಡ್ತಾರ. ಕೃಷಿ ಅನುಭವದಲ್ಲಿ ತರಕಾರಿ ಕೊಯ್ತಾರ, ಎಣ್ಣೆ ಹೊಡಿತಾರ, ಮತ್ತೆ ಸಾಲಿ ಓದ್ತಾರ, ಎಲ್ಲದರಾಗ ಸರ್. ನೋಡಿ ಬಹಳಷ್ಟು ಮಂದಿ ಓದುವಂತ ಮಕ್ಕಳಿಗೆ ಯಾರು ಕೆಲಸಕ್ಕೆ ಹಚ್ಚುದೇ ಇಲ್ಲ, ಹೊಲಕ್ಕೆ ಕರ್ಕೊಂಡು ಹೋಗುದಿಲ್ಲ. ಆದ್ರೆ ನೋಡಿ ನೀವು ಹೊಲದಲ್ಲಿ ಕರ್ಕೊಂಬಂದು ಅವ್ರಿಗೆಲ್ಲ ಕೆಲಸ ಹಚ್ಚಿ ತಿಳಿಸಿ ಓದೋದ್ ಜೊತೆ ಅದನ್ನು ಕಲಿಸ್ಕೊಟ್ರಿ ನೀವು? ಎಲ್ಲ ಮಾಡ್ತಾರ ಸರ್, ಹೊಲದಲ್ಲಿ ಮಾಡ್ತಾರ, ವಿದ್ಯಾಭ್ಯಾಸದಲ್ಲ ಇದಾರ, ಎಲ್ಲ ಕೆಲಸ ಮಾಡ್ತಾರೆ. ಮತ್ತೆ ನಾರಾಯಣ ಅವ್ರು ಇಷ್ಟೆಲ್ಲ ತರಕಾರಿಗೆ ಒಳ್ಳೆ ರೀತಿಯಿಂದ ಭೂಮಿ ಫಲವತ್ತಾಗಬೇಕು, ತಿಪ್ಪೆ ಗೊಬ್ಬರ ಹಾಕ್ಬೇಕು, ಮತ್ತೇನ್ ಮನೆಯಲ್ಲಿ ದನಗಳನ್ನ ಏನಾದ್ರು ಸಾಕಾಣಿಕೆ ಮಾಡಿರಿ? ದನ ಎಮ್ಮೆ ಸರ್, 2 ಎತ್ತುಗಳಾವೆ, 2 ಗೊಬ್ಬರ ವರ್ಷ ವರ್ಷ ಹೊಲಕ್ಕೆ ಹಾಕ್ತೀವಿ, ಎಂಡೆ ಗೊಬ್ಬರ ಹಾಕಿದ್ರೆ ಚಲೋ ಫಲವತ್ತು. ಮತ್ತೆ ಹೊರಗಡೆ ಖರೀದಿ ಮಾಡ್ತೀರಿ? ಹೊರಗಡೆ ಖರೀದಿ ಮಾಡ್ತೀವಿ ಸರ್, ಕುರಿಗಳ ಕುಂದಿರ್ಸ್ತೀವಿ ಸರ್, ಮತ್ತೆ ಎಲ್ಲ ಕೆಲಸ. ಅಂದ್ರೆ ತಿಪ್ಪೆ ಗೊಬ್ಬರ ನೀವು ಒಂದ್ ಹೊಲಕ್ಕೆ ವರ್ಷಕ್ಕೆ ಎಷ್ಟು ಸಲ, ಎಷ್ಟು ವರ್ಷಕ್ಕೆ ಒಮ್ಮೆ ಹಾಕ್ತೀವಿ ತಿಪ್ಪೆ ಗೊಬ್ಬರ? ವರ್ಷ ಹಾಕ್ತೀವಿ ಸರ್, ವರ್ಷ ಹಾಕ್ತೀವಿ, ವರ್ಷ ಹಾಕ್ತೀವಿ ಸರ್. ವರ್ಷ ತಿಪ್ಪೆ ಗೊಬ್ಬರ ಎಲ್ಲ ಹೊಡೆದ ಮೇಲೆ ಕುಂಟೆ ಗಂಟೆ ಹೊಡೆದ ಮೇಲೆ ಮತ್ತೆ ಯಾವ್ದಕ್ಕೆ ಕಂಬಿ ಬೀಳ್ತದ ಅದಕ್ಕೆ ಕುರಿ ಕುಂದಿರ್ಸ್ತೀವಿ ಸರ್, ಮತ್ತೆ ಕುರಿ ಕುಂದಿರಿಸಿದ ಮೇಲೆ ಎಲ್ಲ ಬೆಳೆ ಹಾಕ್ತೀವಿ. ಹೆಂಗೆ ನಿಮ್ಮ ಭೂಮಿ ಏನು ಅನಿಸ್ತದೆ ನಿಮಗೆ 15-20 ವರ್ಷದಿಂದ ನೋಡಿದ್ರೆ, ಈಗ ನೋಡಿದ್ರೆ ಏನಾದರೂ ಬದಲಾವಣೆ ಆಗಿದೆ ಭೂಮಿಯಲ್ಲಿ, ಬೆಳವಣಿಗೆ ಅಥವಾ ಫಲವತ್ತತೆ ಏನಾದರೂ ಇಲ್ಲ, ಬೆಳೆದಕ್ಕಂಥ ಇಳುವರಿ ಅದು ಕಡಿಮೆ ಆಗಿದೆ ಹೇಗೆ? ನಮ್ಮ ಭೂಮಿಯಲ್ಲಿ ಮಾತ್ರ ಬೆಳೆ ಕಡಿಮೆ ಅಂತಿಲ್ಲ ಸರ್, ಬೆಳೆ ಮಾತ್ರ ನಂಬರ್ 1. ಯಾವಾಗ ನೋಡಿ ನಾವು ಎಂಡೆ ಗೊಬ್ಬರ ಹಾಕ್ತೀವಲ್ಲ, ಬೆಳೆ ಮಾತ್ರ ಕಂಬಸರ್ ಜಾಸ್ತಿ ಬರಕತ್ತೆ, ಇಳುವರಿ ಜಾಸ್ತಿ ಬರ್ದದ, ಎಲ್ಲ ಬೆಳೆನೂ ಚೆನ್ನಾಗಿ ಬರ್ದದ, ಬೆಳೆ ಏನು ನಮಗೆ ಕೈ ಕೊಟ್ಟಿಲ್ಲ ಸರ್. ಹೆಂಗ್ ನಾರಾಯಣ ಅವರ ಈ ಭಾಗದಲ್ಲಿ ರೈತರು ವಿಶೇಷವಾಗಿ ನಿಮ್ಮ ಕಡಗಂ ದೊಡ್ಡಿ ಈ ಕಡೆ ಚಂದ್ರಬಂಡಕ್ಕೆ ಹೋದ್ರೆ ರೈತರು ತರಕಾರಿನೇ ಜಾಸ್ತಿ ಅದ್ರ ಮೇಲೆ ಅವಲಂಬನೆ ಆಗಿದ್ದಾರೆ, ಯಾಕೆ? ಹೌದು ಸರ್, ರಾಯಚೂರು ಸಿಟಿ ಸಮೀಪದಲ್ಲಿ ಸಲುವಾಗಿ ಅಲ್ಲಿ ತರಕಾರಿಯಲ್ಲಿ ಲಾಭದಾಯಕ ಜಾಸ್ತಿ ಇದ್ದ ಸಲುವಾಗಿ ಎಲ್ಲ ರೈತರು ಅದಕ್ಕೆ ಮೊರೆ ಹೋಗಿದ್ದಾರೆ ಸರ್. ಕ್ಯಾಲಿಫ್ಲವರ್ ಜಾಸ್ತಿ, ಬೆಂಡೆಕಾಯಿ ಬೆಳೆಯಕತ್ತಾರ, ಎಲ್ಲ ರಾಯಚೂರಿಗೆ ನಮ್ಮ ರಾಯಚೂರು ತರಕಾರಿ ಫೇಮಸ್. ನಮ್ಮ ರಾಯಚೂರು ಕಡಗಂ ದೊಡ್ಡಿ ಚಂದ್ರಬಂಡ ಮತ್ತೆ ಉಟ್ಕೂರು ಕುರುಬದೊಡ್ಡಿ ಎಲ್ಲ ಸುತ್ತಮುತ್ತ ಹಳ್ಳಿಗಳು ತರಕಾರಿ ಜಾಸ್ತಿ ಬೆಳೆಯಕತ್ತಾರ ಸರ್. ಹೇಗೆ ಮುಂಜಾನೆಯಿಂದ ಸಾಯಂಕಾಲ ತನಕ ಹೊಲದಲ್ಲಿ ಎಷ್ಟು ತಾಸು ಕೆಲಸ ಮಾಡ್ತೀರಿ ಎಲ್ಲರೂ? ಸರ್ ಮುಂಜಾನೆಯಿಂದ ಅಂದರೆ ನಾವು 6 ಗಂಟೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾನೆ ಇರ್ತೀವಿ ಸರ್. ರೈತರು ಆದಮೇಲೆ ಮುಂಜಾನೆ 6 ಗಂಟೆ ಕರೆಂಟ್ ಬರ್ತದೆ, ನೀರು ಕಟ್ಟೋದಿರ್ತದೆ, ಎಣ್ಣೆ ಹೊಡೆದಿರ್ತದೆ, ಎಲ್ಲ ಕೆಲಸ ರಾತ್ರಿ 7 ಗಂಟೆ ತನಕ ಮಾಡದೇ ಇರ್ತದೆ ಸರ್. ನಾವು ರೈತರ ಕೆಲಸ ಅಂದರೆ ಹಂಗ ರೈತರದು. ರಾತ್ರಿ ಅಷ್ಟೇ ಒಂದು 8 ತಾಸು ನಿದ್ದೆ ಅಷ್ಟೇ, ರಾತ್ರಿ 8 ತಾಸು ನಿದ್ದಿರ್ತದ, ಮತ್ತೆ ಮಾರ್ಕೆಟ್ ಹೋಗೋವರೆಗೆ ಮತ್ತೆ ಒಂದು 4 ತಾಸು ನಿದ್ದೆನೇ ಕಡಿಮೆ. ಮಾರ್ಕೆಟಿಗೂ ನಿಮ್ದೇ ಸ್ವಂತ ಗಾಡಿಗಳನ್ನ ಮಾಡ್ಕೊಂಡಿರೇ? ಹಂಗ ನಮ್ದೇ ಸ್ವಂತ ಆಟೋ ಇದಾವ ಸರ್, ನಾವೇ ಆಟೋದಾಗ ಹಾಕೊಂಡು ಹೋಗ್ತೀವಿ. ನೀವೇ ಸ್ವಂತ ಈಗೇನು ಕಮಿಷನ್ ಏಜೆಂಟ್ ಅವರು ಇರು ಬೇಕಾಗಿಲ್ಲ, ಸೀದಾ ಹೋಗಿ ಮಾಡ್ಕೊಂಡ್ ಬರ್ತೀರಿ? ನಾವು ಕಮಿಷನ್ ಇದಾರೆ ಸರ್, ರೈತರ ಬಜಾರ್ ಅದ, ರೈತರ ಬಜಾರದಾಗ ಮಾರ್ಕೊಂಡು ಬರ್ತೀವಿ ಸರ್. ಅಲ್ಲೇ ನಿಮ್ಗೇನು ಕಮಿಷನ್ ತಗೊಳಲ್ಲ? ಇಲ್ಲ ಸರ್, ಕಮಿಷನ್ ಇಲ್ಲ, ಗೇಟ್ ಇಲ್ಲ, ಏನಿಲ್ಲ, ಫ್ರೀ. APMC ಮಾರುಕಟ್ಟೆಯಲ್ಲಿ ನಾವು ರೈತರಿಗಾಗಿ ಮಾಡ್ಕೊಡ್ರ ಸರ್, ಅಲ್ಲೇ ಮಾಡ. ಅಲ್ಲಿ ಹೋಗಿ ಇಟ್ಕೊಂಡ್ ಕುಂತ್ರೆ ಬರ್ತಾರೆ, ತಗೊಂಡ್ ಹೋಗ್ತಾರೆ, ಒಂದೊಂದು ರೇಟ್ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರಿ? ನಾವು ರೈತರಲ್ಲಿ ಅವರು ದಲ್ಲಾಳಿಗಳು ಬರ್ತಾರೆ, ತಗೊಂಡು ಹೋಗ್ತಾರೆ, ತಗೊಂಡ್ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲೇನ ಅವ್ರಿಗೆ ಕಮಿಷನ್ ಕೊಡುದು ಅದು ಇದು ಏನು ಬೇಕಾಗಿರ್ ಕೊಡುದು? ಏನಿಲ್ಲ ಸರ್, ರೈತ ಬಜಾರ್ನಲ್ಲಿ 1 ರೂಪಾಯಿ ಕಮಿಷನ್ ಇಲ್ಲ, ಏನಿಲ್ಲ, ನಮ್ಮ ಸವಲತ್ತು ಎಲ್ಲ ಕೇಳಿದ್ರೆ ಎಲ್ಲ ಕೊಡ್ತಾರೆ, ಲೈಟ್ ಹಾಕ್ತಾರ, ಏನನ್ನು ಹೋದ್ರೆ ಎಲ್ಲ ಹಾಕಿ ಕೊಡ್ತಾರೆ APMC ಅವರು. ನಮ್ಗೆ ರೈತರಿಗೆ ರೈತ ಬಜಾರ್ ಚಲೋ ನಡೀತದೆ ಸರ್, ಏನಿಲ್ಲ. ಹೆಂಗ್ ರೈತ ಬಜಾರ್ ಆದ್ಮೇಲೆ ಅನುಕೂಲ ಆಗಿದೆ ನಿಮಗೆಲ್ಲ? ಎಲ್ಲರಿಗೂ ಅನುಕೂಲ ಸರ್, ಏನು ಪ್ರಾಬ್ಲಮೇ ಇಲ್ಲ, ಎಲ್ಲರೂ ಮಾರ್ಕೊಂಡು ಆರಾಮ ಹೋಗ್ತಾರೆ. 1 ರೂಪಾಯಿ ಯಾರು ಕೊಡೋದಿಲ್ಲ, ಯಾರು ಕಿರಿಕಿರಿ ಮಾಡೋದಿಲ್ಲ. APMC ಅವರು ಬಹಳ ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್. ಹೇಗೆ ರೈತ ಬಜಾರ್ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? ಹೇಗೆ ಮೊದಲೆಲ್ಲ ಮಾರಾಟದ ಹೇಗೆ ಮಾಡ್ತೀರಿ ಮತ್ತೆ? ಮೊದಲು ಕಮಿಷನ್ ಮೇಲೆ ದಳ ಕೊಡ್ತಿದ್ವಿ ಸರ್, ಯಾವಾಗ ರೈತ ಬಜಾರ್ ಆಯ್ತು ರೈತ ಬಜಾರ್ ಇಟ್ಕೊಂಡಿವಿ ಸರ್. ಕಮಿಷನ್ ಏಜೆಂಟ್ ಹೋಗ್ಬಿಟ್ರಿ ಎಲ್ಲರೂ? ಆಯ್ತಾ ಸರ್, ಕಮಿಷನ್ ಐತಿ ಸರ್, ಅದು ಐತಿ ಮಾರ್ಕೆಟ್, ಇದೈತಿ ಸರ್ ಎಡವ. ಈಗ ಕಮಿಷನ್ ಏಜೆಂಟ್ರು ಅಲ್ಲೂ ಹರಾಜಾಗತ್ತಾ? ಅದು ದೊಡ್ಡದ ಮಾರ್ಕೆಟ್ ಸರ್, ಅದು APMC ಅಲ್ಲೇ ಮಾಡ್ಯಾರ ಸರ್, ಹೊಸದಾಗಿ ಮಾಡ್ಯಾರ, ಅದು ಚಲೋ ನಡದ ಸರ್. ಅಲ್ಲಿ ಕಮಿಷನ್ ಏಜೆಂಟ್ ಇದಾರ, ಒಂದು 10-12 ಅಂಗಡಿ ಅವ, ಅಲ್ಲಿ ಕಮಿಷನ್ ಮೇಲೆ ಮಾರ್ಕೊಡ್ತಾರ ಸರ್ ಅವ್ರು. ಅಲ್ಲೇ ಇಲ್ಲೇ ಡಿಫ್ರೆನ್ಸ್ ಏನಾಗತ್ತೆ ನಿಮ್ ಕಮಿಷನ್ ಏಜೆಂಟ್ ಅಂಗಡಿಗಳು ಮತ್ತೆ ರೈತ ಬಜಾರ್? ಇಲ್ಲಿ ಡಿಫ್ರೆನ್ಸ್ ಏನು ಸರ್, ನಾವು ಇಲ್ಲಿ ಕೃಷಿ ಖರೀದಿಯಲ್ಲಿ ನಾವು ಕಮಿಷನ್ ಕೊಡೋದ ಸರ್, ಕಮಿಷನ್ ಕೊಡ್ಬೇಕು ಅಷ್ಟೇ. 108 ರೂಪಾಯಿ ಕಮಿಷನ್ ಮುರ್ಕೊಂಡು ಅವ್ರು ಕೊಡ್ತಾರ. ನಾವು ಇಲ್ಲಿ ಕೃಷಿ ಖರೀದಿ ಮಾಡ್ಕೊಂಡು ನಾವು ಸ್ವಂತ ಏನು 1 ರೂಪಾಯಿ ಯಾರಿಗೆ ಕೊಡೋದಿಲ್ಲ, ಯಾರಿಗೆ ಇದಿಲ್ಲ. ಮತ್ತೆ ತೂಕ ಈಗ ನೀವು ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀರ? ಅಥವಾ ತೂಕ ಇವೆಲ್ಲ ಟ್ರೇಗಳು ಇರ್ತಾವಲ್ಲ ತುಂಬ್ಕೊಂಡದ್ದು? ತೂಕ ಏನು ಸರ್, 10 ಕೆಜಿ ಅದು ಕವರ್ ಇರ್ತದ, ಅದು ತುಂಬಿದ್ರೆ 10 ಕೆಜಿ ಬರ್ತದೆ ಸರ್. ಯಾವ್ದನ್ನ ಆಗಲಿ, ಬೆಂಡೆಕಾಯಿ ಆಗಲಿ, ಬದನೆಕಾಯಿ ಆಗಲಿ, ಯಾವ ಕಾಯಿ ಪಲ್ಯ ಆಗಲಿ 10 ಕೆಜಿ ಕವರ್ ಇರ್ತದೆ ಸರ್. 10 ಕೆಜಿ ಹೇಗೆ ಒಂದೇ ಬೈತ ಬಜಾರ್ ಹೋಕ್ಕಿರಿ, ಯಾರು ಬರಲಿಲ್ಲ ತೋಳಿಕ್ ಅಂತಂದ್ರೆ ಏನ್ ಮಾಡ್ತಿರ? ಇಲ್ಲ ಸರ್, ಬಂದೇ ಬರ್ತಾರ. ಅಲ್ಲಿ ರೈತ ಬಜಾರ್ ಅಂತ ಗೊತ್ತಾಗ ಮೇಲೆ ಎಲ್ಲರೂ ಕರೀದಾರ ಅಲ್ಲಿಗೆ ಬರ್ತಾರ. ಅಲ್ಲಿ ಬಂದು ಮತ್ತೆ ಹೋಲ್ಸೇಲ್ಗೆ ಹೋಗ್ತಾರ, ಅಲ್ಲಿ ಯಾರಾಜನಾಗ ಸಿಕ್ಕರೆ ತಗೊಂತಾರ, ಇಲ್ಲೇ ತಗೊಂಡು ಹೋಗ್ತಾರ ಸರ್. ಈಗ ಬಂದು ಟ್ರೇ ಟೊಮ್ಯಾಟೋ ತಗೊಂಡ್ರೆ ಟ್ರೇ ನಿಮ್ಗೆ ವಾಪಸ್ ಕೊಡ್ತಾರ ಅವರು? ವಾಪಸ್ ಕೊಡ್ತಾರ ಟ್ರೇ, ಅಲ್ಲೇ ಅವ್ರು ತಂದ್ಕೊಂಡಿರ್ತಾರ ಸರ್. ಅವ್ರ ಟ್ರೇ ಇರ್ತಾವ, ಅವ್ರ ಟ್ರೇ ಪಲ್ಟಿ ಮಾಡ್ಕೊಂಡು ನಮ್ಗೆ ಟ್ರೇ ನಮ್ಗೆ ಕೊಡ್ತಾರ ಕೊಡ್ತಾರ. ಏನು ಒಳ್ಳೆ ರೀತಿಯಿಂದ ರೈತ ಬಜಾರ್ ನಿಮಗೆ ಬಹಳಷ್ಟು ಅನುಕೂಲ ಆಗಿದೆ ಈಗ ರಾಯಚೂರು APMC ಅಲ್ಲಿ? ಹೌದು ಸರ್, ಒಳ್ಳೆಯ ಅನುಕೂಲ ಮಾಡಿಕೊಡ್ಯಾರ ಸರ್ ರೈತ APMC ಅಲ್ಲಿ. ರೈತರಿಗೆ ಭಾಳ ಅನುಕೂಲ ಆದ ಸ್ಥಳ ಅಲ್ಲಿ, ಎಲ್ಲರೂ ರೈತರು ಮಾರ್ಕೊಂಡು ಅವ್ರವ್ರು ಮಾಲ್ ತಂದು ಮಾರ್ಕೊಂಡು ಹೋಗ್ತಾರ ಸರ್. ಭಾಳ ಹೆಲ್ಪ್ ಮಾಡ್ಯಾರ APMC ಅವರು, ಚಲೋ ಮಾಡಿ ನಮಗೆ ಲೈಟ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಎಲ್ಲ ನಿಮ್ಗೆ ಏನು ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೀವಿ ಕೇಳೋರ ಅಂತ ಹೇಳ್ತಾರ. ಅವ್ರು APMC ಅವ್ರ ಸೆಕ್ರೆಟರಿ ಆಗಲಿ ಅಧ್ಯಕ್ಷರಾಗಲಿ ಎಲ್ಲ ಇದು ಮಾಡಿಕೊಟ್ಟಾರ ಅವರಿಗೆ. ಭಾಳ ಇದು ನಮಗೇನು ತೊಂದರೆ ಕೊಟ್ಟಿಲ್ಲ. ನಾರಾಯಣ ಅವರೇ ನೋಡ್ರಿ, ಇಷ್ಟು ವರ್ಷದಿಂದ ತರಕಾರಿಯನ್ನು ಬೆಳೆಯಕತ್ತಿರಿ ನೀವು, ಬೆಳೆಯುವಂಥ ರೈತರಿಗೆ ಹೊಸದಾಗಿ ತರಕಾರಿ ಬೆಳಿಬೇಕನ್ನುವಂಥ ರೈತರಿಗೆ ಏನು ಹೇಳ್ತೀರಿ? ಬರ್ತಾರೆ, ಒಂದು ವರ್ಷ ಹಾಕ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಬೇಡಪ್ಪ ಇದು ಅಂತ, ಇದ್ರ ಹೊಸಾವರಿಗೆ ಹೋಗ್ಬಾರ್ದು ಅಂತೇಳಿ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು ತರಕಾರಿ ಬೆಳೆಯೋರಿಗೆ? ಸರ್, ರೈತರು ಏನು 1 ವರ್ಷ ಸಿಗಲಿಲ್ಲ ಅಂದರೆ 2ನೇ ವರ್ಷ ಸಿಗ್ತದೆ. ತರಕಾರಿ ಬೆಳೆಯೋದ್ರಲ್ಲಿ ದಿನ ವರ್ಷ ವರ್ಷ ಆಗ್ತಾ ಹೋಗ್ಬೇಕು. ಒಂದೇ ವರ್ಷ ಹಾಕಿದ ಮೇಲೆ ಅದರ ರೇಟ್ ಇಲ್ಲ ಅಂದರೆ ಬಿಟ್ಬಿಡೋದು ಬೇಡ, ವರ್ಷ ಆಗ್ತಾನೆ ಇರಬೇಕು. ಹಂಗೆ ಒಂದು ಹೋದ್ರೆ ಕೂಡ ಸಿಗ್ತದೆ ಸರ್. ಒಮ್ಮೆ ನುಕ್ಸಾನ ಆದರೂ ಬಿಡಬಾರ್ದನ, ಬಿಡಬಾರ್ದು, ಆಗ್ತಾನೆ ಇರಬೇಕು, ವರ್ಷನೇ ಆಗ್ತಾ ಇರಬೇಕು, ವರ್ಷ ವರ್ಷ ಲಾಸ್ ಏನಿಲ್ಲ ಸರ್. ಅಂದ್ರೆ ಈ ತರಕಾರಿ ಬೇಸಾಯ ಇನ್ನು ಎಷ್ಟು ವರ್ಷ ಮುಂದುವರಿ ನಿಮ್ದು? ತರಕಾರಿ ಹಂಗೆ ಸರ್ ಮುಂದುವರಿಯೇ ಇರ್ತದೆ ಸರ್, ಬಂದೇ ಇಲ್ಲ ಅದು. ಅಲ್ಲ, ನಿಮ್ ನಂತರ ತರಕಾರಿ ಬೇಸಾಯ ನಿಮ್ ಮಕ್ಳು ಮುಂದುವರಿಸ್ಕೊಂಡು ಹೋಗ್ತಾರ? ಆ ತರ ಗ್ಯಾರಂಟಿ ಐತೆ ನಿಮ್ಗೆ? ತರಕಾರಿ ಲಾಭದಾಯಕ ಐತೆ ಸರ್, ಲಾಭ ಇಲ್ಲ ಅಂದ್ರೆ ಯಾರು ಮಾಡಕ್ ಆಗಲ್ಲ. ಒಳ್ಳೇದು ನಾರಾಯಣ ಅವರು, ಇದುವರೆಗೆ ನಿಮ್ಮ ತರಕಾರಿ ಬೇಸಾಯದ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ, ಒಳ್ಳೆ ರೀತಿಯಿಂದ ತರಕಾರಿ ಬೆಳೀತಾ ಇದ್ದೀರಿ ಮತ್ತು ಲಾಭ ಮಾಡ್ಕೊಂಡಿರಿ, ಹೊಲವನ್ನು ಮಾಡ್ಕೊಂಡಿರಿ, ಒಳ್ಳೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದೀರಿ. ನಿಮ್ಮ ವಿಚಾರದಲ್ಲಿ ತರಕಾರಿ 1 ವರ್ಷ ಬೆಳೆಯೋದು ಮತ್ತೊಂದು ವರ್ಷ ಬಿಡೋದು ಆ ಥರ ಅಲ್ಲ, ಒಮ್ಮೆ ಬೆಳೆಯಾಕತ್ತಿದ ಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ರೆ ಒಳ್ಳೆ ಲಾಭ ಪಡ್ಕೋಬೋದು ಅಂತಕ್ಕಂಥ ವಿಚಾರ ಹೇಳಿದಿರಿ. ಮುಂದಿನ ದಿನಗಳಲ್ಲಿ ತರಕಾರಿ ಬೆಳಿಬೇಕನ್ನುವಂಥ ರೈತರು, ಮಾರುಕಟ್ಟೆ ಸಮೀಪಿದ್ದವರು ಇಂಥ ವಿಚಾರವನ್ನು ಮಾಡಿ ತರಕಾರಿ ಬೇಸಾಯಕ್ಕೆ ಹೋದರೆ ಖಂಡಿತ ಲಾಭ ಇದೆ, ರೈತರು ಇಂಥ ವಿಚಾರವನ್ನು ಗಮನಿಸಿ ಅಂತ ಹೇಳೋದನ್ನ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ ಸರ್. ಕಡಗಂದೊಡ್ಡಿ ಗ್ರಾಮದ ನಾರಾಯಣ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ VG ಬಾವಲತ್ತಿ ಅವರು. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ, ಅದಕ್ಕೂ ಮುಂಚೆ ಈ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ

ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರ ಆಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20 ಆಗಿದೆ. ಈಗ ಜನಪದ ಸಂಗೀತ. ಮಾನ್ವಿ ತಾಲೂಕಿನ ಸುಂಕೇಶ್ವರ ತಂಡದ ಶಿವಮ್ಮ ಮತ್ತು ತಂಡದವರಿಂದ ಲಂಬಾಣಿ ಸಂಪ್ರದಾಯದ ಪದಗಳನ್ನು ಕೇಳಿ. ಕೊಲ ಕೊಲೆ ಊರಿಗೆ ಬರ ಮಗಳಿಗೆ ನೇರ ಯಾರೇ ಕೆಸರ.